ಈ ಸಲ ಹೆಣ್ಣು ಗಂಡ ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ? ಇದಪ್ಪ ಹೆಣ್ಣಾದ್ರೆ ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಆತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಕೇಳ್ರಪ್ಪ ಕೇಳ್ರಿ, ಯಾರ್ಗಾದ್ರೂ ರಾತ್ರಿ ಜ್ವರ, 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪ ಕೇಳಿ. ಈಗ 529 ಮೇಘ ಸಂದೇಶ ಸರಣಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಸೋಮಶೇಖರ್ ಎಸ್ ರುಳಿ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸು. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಕಳೆದ ವಾರ ನಾವು ಏನು ನಿರೀಕ್ಷೆ ಮಾಡಿದ್ವಿ ಅದೇ ರೀತಿಯಾದಂತಹ ವರ್ತನೆಯನ್ನ ವಾತಾವರಣ ತೋರಿಸ್ತು ಅಂತ ಹೇಳ್ಬೋದು. ನಮ್ಮ ನಿರೀಕ್ಷೆ ಹಗುರದಿಂದ ಸಾಧಾರಣ ಮಳೆ ಆಗ್ತದೆ ಅನ್ನುವಂತಹ ವಿಚಾರಿತ್ತು. ಕೆಲವು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದು ಅಂತ ಹೇಳಿ ತಜ್ಞರು ತಿಳಿಸಿದರು. ಆದರೆ ಅದನ್ನು ಮೀರಿ ನಾವು ಈ ಸಲ ಹೆಚ್ಚಿನ ಮಳೆಯನ್ನು ಪಡೆದಿವೆ ಅಂತ ಹೇಳ್ಬೋದು. ಅನೇಕರು ತಾವು ಮಳೆ ಆಗಿದ್ದರ ಬಗ್ಗೆ ಸಂತೋಷದಿಂದ ನಮಗೆ ಮಾಹಿತಿಯನ್ನು ಕಳಿಸಿದ್ದೀರಿ, ವಿಡಿಯೋ ಮಾಡಿದ್ದೀರಿ, ಆಡಿಯೋ ಮಾಡಿದ್ದೀರಿ, ಅದರ ಜೊತೆಗೆ ಸಂದೇಶಗಳನ್ನು ಕೂಡ ತಾವು ಕಳಿಸಿದ್ದೀರಿ. ಹಿಂದಿನ ವಾರ ನಾವು ನೋಡಿದ್ವಿ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಮಳೆಯ ಅವಶ್ಯಕತೆ ಇತ್ತು ಅಂಥೇಳಿ ತಮ್ಮ ಒಂದು ಅನುಭವ. ಮಳೆ ಇಲ್ಲ ಅಂತಂದ್ರೆ ಬಹಳಷ್ಟು ಕಷ್ಟ ಆಗ್ತದೆ, ಈ ಹಿಂಗಾರಿ ಬೆಳೆಗಳಿಗೆ ಆಮೇಲೆ ತೊಗರಿಗೆ ಬಹಳಷ್ಟು ಸಮಸ್ಯೆ ಆಗ್ತದೆ ಅನ್ನುವಂಥ ವಿಚಾರ ತಂದಿತ್ತು. ಹಿಂಗಾಗಿ ಮಳೆಗಾಗಿ ನಾವೆಲ್ಲ ಕಾಯ್ತಾ ಇದ್ವಿ, ಆ ಸಂದರ್ಭದೊಳಗೆ ಮಳೆ ಆಗಲಿಲ್ಲ. ಆದರೆ ಈ ವಾರ ಏನಾಯ್ತು, ಬಹಳ ಅದ್ಭುತವಾದಂಥ ಒಂದು ಮಳೆಯನ್ನು ನಾವು ನೋಡಿದ್ವಿ. ಅನೇಕ ಕಡೆಗಳಲ್ಲಿ ಭಾರಿ ಮಳೆ ಆಗ್ಯದ. ವಿಶೇಷವಾಗಿ ರಾಯಚೂರು ಜಿಲ್ಲೆ ಒಳಗೆ ಕೆಲವೊಂದಿಷ್ಟು ಮಾಹಿತಿ ನನ್ನ ಹತ್ರ ಅದ. ಈ ಮಾಹಿತಿಯನ್ನು ನಮಗೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ಸರ್ವೇಕ್ಷಣಾ ಕೇಂದ್ರದವರು ಕಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಸಿಂಧನೂರು ಮತ್ತು ಮಾನ್ವಿ ತಾಲೂಕುಗಳಲ್ಲಿ ಕೆಲವು ಕಡೆಗಳಲ್ಲಿ ಭಾರಿ ಮಳೆಯಾಗ್ಯದ. ಆ ಸ್ಥಳಗಳು ಯಾವುವು ಅನ್ನೋದನ್ನ ನಾವು ನೋಡೋಣ. ಮಾನ್ವಿ ತಾಲೂಕು ಹಿರೇದಿಣ್ಣಿ ಒಳಗೆ 125 mm ಮಳೆ, ಅದು 20-21 ಈ ಎರಡು ದಿವಸದ ಮಾಹಿತಿಯನ್ನು ನಾನು ತಮಗೆ ಕೊಡ್ತಾ ಇದ್ದೀನಿ. ಹಿರೇದಿಣ್ಣಿ ಒಳಗೆ 125 mm ಮಳೆಯಾಗಿದೆ. ಮಲ್ಲದ ಗುಡ್ಡದೊಳಗೆ 69 mm, ಪಾಮನಕಲ್ಲೂರಿನೊಳಗೆ 76 mm, ಅಮೀನಗಡದೊಳಗೆ 64.5 mm ಮಳೆಯಾಗಿದೆ. ಇದೆಲ್ಲ ಭಾರಿ ಮಳೆ. ಇನ್ನು ಸಿಂಧನೂರು ತಾಲೂಕಿನ ಎಳೆ ಕೂಡ್ಲಿಗೆ ಒಳಗೆ 70.5 mm, ಕುನ್ನಾಟಗಿ ಒಳಗೆ 81.5 mm, ದೇವರಗುಡಿ ಒಳಗೆ 83 mm, ಗುಡದೂರಿನೊಳಗೆ 64.5 mm, ಪಾಗಡದಿನ್ನಿ ಒಳಗೆ 67 mm ಮಳೆ ಆಗ್ಯದ. ಈ ಭಾರಿ ಮಳೆಯಿಂದಾಗಿ ಅನೇಕರಿಗೆ ಅನುಕೂಲ ಆಗಿರಬಹುದು, ಅನೇಕರಿಗೆ ತೊಂದರೆ ಕೂಡ ಆಗಿರಬಹುದು ಅನ್ನುವಂತಹ ವಿಚಾರ ಇಲ್ಲಿ ನಮ್ಮ ಮುಂದೆ ಅದ. ತೊಗರಿ, ಜೋಳ, ಕಡಲೆ, ಕುಸುಬೆ ಇಂತಹ ಬೆಳೆಗಳಿಗೆ ಅನೇಕ ಕಡೆಗಳಲ್ಲಿ ಮಳೆ ಅವಶ್ಯಕತೆ ಇತ್ತು. ಇನ್ನು ತೋಟಗಾರಿಕಾ ಬೆಳೆಗಳು, ವಿಶೇಷವಾಗಿ ದ್ರಾಕ್ಷಿ ಬೆಳೆಗೆ ಈ ಸಂದರ್ಭದೊಳಗೆ ಮಳೆ ಬೇಡಾಗಿತ್ತು ಅಂಥೇಳಿ ದ್ರಾಕ್ಷಿ ಬೆಳೆಗಾರರು ಹೇಳ್ತಾ ಇದ್ದಾರೆ. ಹಿಂಗೆ ಒಂದೊಂದು ಸನ್ನಿವೇಶ ಒಬ್ಬರಿಗೆ ಬೇಕಾಗ್ತದ, ಇನ್ನೊಬ್ಬರಿಗೆ ಬೇಡಾಗ್ತದ. ಆದರೂ ಕೂಡ ಪ್ರಕೃತಿಯ ಮುಂದೆ ನಾವು ಬಹಳಷ್ಟು ಕೂಬ್ಜರಾಗ್ತೀವಿ, ಸಣ್ಣವರಾಗ್ತೀವಿ. ಪ್ರಕೃತಿಯ ನ್ಯಾಯನೇ ಫೈನಲ್ ಅನ್ನುವಂಥ ಒಂದು ವಿಚಾರ ನಮ್ಮ ಎದುರಿಗೆ ಇದೆ. ಆ ನ್ಯಾಯದ ಎದುರು ನಾವು ಕೆಲವೊಮ್ಮೆ ಅಸಹಾಯಕರಾಗಿ ಬಿಡ್ತೀವಿ. ಈಗಂತೂ ಅಸಹಾಯಕತೆಯ ಒಂದು ಪರ್ವನೇ ಶುರು ಆಗ್ಯದ ಅಂತ ಹೇಳಿ ಹೇಳಬಹುದು. ಕಳೆದ ಕೆಲವು ದಿನಗಳಿಂದ ನಾವು ನೋಡ್ತಾ ಇದ್ದೀವಿ, ಬಂಗಾಳ ಉಪಸಾಗರದೊಳಗ ವಾಯುಭಾರ ಕುಸಿತದ ಪರಿಣಾಮವಾಗಿ ನಮ್ಮಲ್ಲಿ ಈ ರೀತಿ ಮಳೆಯಾದ್ರೆ ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ, ಕರ್ನಾಟಕದ ದಕ್ಷಿಣ ಭಾಗ, ಕರಾವಳಿ ಪ್ರದೇಶಗಳು, ಪಶ್ಚಿಮ ಘಟ್ಟಗಳು, ಇಲ್ಲೆಲ್ಲ ಭಾರಿ ಮಳೆಯಾಗಿ ಭಯಂಕರ ಜನಜೀವನ ಅಸ್ತವ್ಯಸ್ತ ಆಗಿ ಹೋಗಿಬಿಟ್ಟದ. ಅನೇಕ ಜನರ ಜೀವನ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟದ ಅಂತ ಹೇಳಿ ಹೇಳಬಹುದು. ಮಳೆಯ ಆರ್ಭಟದಿಂದಾಗಿ ಏನು ಮಾಡಬೇಕು ಅನ್ನುವಂಥ ಒಂದು ದಿಕ್ಕು ತಿಳಿಲಾರದೆ ಮನುಷ್ಯ ಇವತ್ತು ನೆಲ ಊರಿ ಕುಂತುಬಿಟ್ಟನ ಅಂತ ಹೇಳಿ ಹೇಳಬಹುದು. ಆಂಧ್ರಪ್ರದೇಶದ ಬಹುತೇಕ ಜಿಲ್ಲೆಗಳಲ್ಲಿ ವರುಣನ ಆರ್ಭಟ ಇದೆ. ತಮಿಳುನಾಡೊಳಗ ತಾವು ನೋಡ್ತಾ ಇದ್ದೀರಿ, ಚೆನ್ನೈನೊಳಗೆ ಯಾವ ರೀತಿಯಾದಂತಹ ಒಂದು ಪ್ರಕೋಪ ಆಯಿತು, ಪ್ರವಾಹ ಬಂತು, ಅದರಿಂದ ಏನೆಲ್ಲ ಅವಾಂತರಗಳಾದವು. ಕೇರಳದೊಳಗೂ ಕೂಡ ಅದೇ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮಲ್ಲಿ ಕೂಡ ಅದೇ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಇದ್ದದ್ರೊಳಗ ನಮ್ಮ ಉತ್ತರ ಕರ್ನಾಟಕ, ಅದರೊಳಗೂ ಈ ಕಲ್ಯಾಣ ಕರ್ನಾಟಕದ ಭಾಗ ಏನದ, ನಾವು ಸೇಫ್ ಅಂತ ಹೇಳಿ ಹೇಳಬಹುದು. ಉಳಿದ ಪ್ರದೇಶಗಳಿಗೆ ನಾವು ಕಂಪೇರ್ ಮಾಡಿದ್ರೆ, ಹೋಲಿಕೆ ಮಾಡಿದ್ರೆ ಇದ್ದದ್ರೊಳಗ ನಾವು ಸೇಫ್ ಆಗಿದ್ದೀವಿ, ಸುರಕ್ಷಿತವಾಗಿದ್ದೀವಿ ಅನ್ನುವಂಥ ಒಂದು ವಿಚಾರ ನಮಗ ಬರಬಹುದು. ಆದರೂ ಕೂಡ ಈ ಮಳೆಯಿಂದಾಗಿ ಸಾಕಷ್ಟು ಹಾನಿ ಆಗ್ಯದ ಅನ್ನುವಂಥದ್ದನ್ನ ನಾವು ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ವಿಜಯಪುರ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ದ್ರಾಕ್ಷಿಯನ್ನ ಬೆಳೆಯಲಾಗ್ತಾ ಇದೆ. ದ್ರಾಕ್ಷಿ ಅನ್ನುವಂಥದ್ದು ಬಹಳ ತುಟ್ಟಿ ಬೆಳೆ, ಬಹಳಷ್ಟು ಅದರ ಮೇಲೆ ಇನ್ವೆಸ್ಟ್ ಮಾಡಬೇಕಾಗ್ತದೆ, ಖರ್ಚು ಬಹಳ ಬರ್ತದೆ, ಮತ್ತು ದ್ರಾಕ್ಷಿಯನ್ನು ನಾವು ಬಹಳಷ್ಟು ಕಾಯಬೇಕಾಗ್ತದೆ. ಅದರ ನಾಟಿ ಮಾಡಿದಾಗಿಂದ ಹಿಡಿದು ಹಣ್ಣು ಬರುವ ತನಕನೂ, ಅದು ಮಾರ್ಕೆಟಿಗೆ ಹೋಗುವ ತನಕನೂ ನಾವು ಕಣ್ಣ ಕಣ್ಣಿಟ್ಟು ಅದನ್ನು ಕಾಯಬೇಕಾಗ್ತದೆ. ಇದಕ್ಕೆ ಬಹಳಷ್ಟು ಶ್ರಮವನ್ನು ನಮ್ಮ ರೈತರು ವಹಿಸ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದೊಳಗೆ ಮೊನ್ನೆ ಏನಾಯಿತು, ದ್ರಾಕ್ಷಿ ಬೆಳೆಯನ್ನು ಚಾಟ್ನಿ ಮಾಡಿದರು ರೈತರು. ಚಾಟ್ನಿ ಮಾಡಿದ ನಂತರ ಮಳೆ ಬರಬಾರದು, ಒಂದು ವೇಳೆ ಮಳೆ ಬಂತು ಅಂತಂದ್ರೆ ಬಹಳಷ್ಟು ಸಮಸ್ಯೆ ಆಗ್ತಾವೆ, ಬೇರೆ ಬೇರೆ ರೋಗಗಳು ಬರ್ತಾವೆ, ಹಿಂಗಾಗಿ ನುಕ್ಸಾನ್ ಆಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆಮೇಲೆ ಮಳೆ ಬಂತು ಅಂತಂದ್ರೆ ಏನು ರಾಸಾಯನಿಕಗಳನ್ನು ನಾವು ಸಿಂಪರಣೆ ಮಾಡಿರ್ತೀವಿ, ಅಂಥ ರಾಸಾಯನಿಕ ಎಲ್ಲ ತೊಳ್ಕೊಂಡು ಹೋಗಿ ಮತ್ತೆ ಆ ಕೆಲಸವನ್ನು ಮಾಡುವಂಥ ಒಂದು ಪರಿಸ್ಥಿತಿ ಬರ್ತದೆ. ಹಿಂಗಾಗಿ ಅವು ತುಟ್ಟಿ ರಾಸಾಯನಿಕಗಳಿರ್ತಾವೆ, ಅವುಗಳನ್ನು ಬಳಸೋದು ಒಂದ್ಸಲ ಬಳಸಬಹುದು, ಅದೇ ಒಂದು ವಜ್ಜಾಗಿರ್ತದೆ. ಅಂಥ ಸಂದರ್ಭದೊಳಗೆ ಮತ್ತೆ ನಾವು ಎರಡನೇ ಸಲ ಮೂರನೇ ಸಲ ಬಳಸಬೇಕು ಅಂತಂದಾಗ ನಿಜವಾಗಿ ಎದಿ ಛಲ್ಲ ಅನ್ನೋದ್ರೊಳಗೆ ಯಾವುದೇ ಸಂದೇಹ ಇಲ್ಲ ಅಂತ ಹೇಳಿ ಹೇಳ್ಬೋದು. ಇಂಡಿ ತಾಲೂಕಿನ ಕೆಲವು ರೈತರು, ಆಮೇಲೆ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟ ರೈತರು ಇವತ್ತಿನ ಕಾರ್ಯಕ್ರಮದೊಳಗೆ ತಮ್ಮ ಮನದ ಮಾತುಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರೆಲ್ಲ ದ್ರಾಕ್ಷಿ ಬೆಳೆಗಾರರು, ಯಾವ ರೀತಿ ಈ ಮಳೆಯಿಂದ ಅವರಿಗೆ ತೊಂದರೆಯಾಗಿದೆ ಅನ್ನೋದ್ರ ಬಗ್ಗೆ ಅವರು ತಮ್ಮದೇ ಆದಂಥ ಮಾತುಗಳನ್ನ, ತಮ್ಮದೇ ಆದಂಥ ಒಳಗುದಿಗಳನ್ನು ಮೇಘ ಸಂದೇಶದ ಜೊತೆಗೆ ಹಂಚಿಕೊಂಡಿದ್ದಾರೆ. ಮೊದಲು ರೈತರು ಏನ್ ಹೇಳ್ತಾರ ಅನ್ನೋದನ್ನ ನಾವು ಕೇಳೋಣ. ರೈತ ಸಂದೇಶ. ನಮಸ್ಕಾರ ಸರ್, ನಾವು ವಿಜಯಪುರ ಜಿಲ್ಲೆ ದೇವರಪುರಿ ತಾಲೂಕಿನ ಚಿಕ್ರು ಗ್ರಾಮದವರು, ಎಂ ಡಿ ಕಣಮೇಶ್ವರ್ ಅಂತೇಳಿ. ಸುಮಾರು ನಮ್ಮದು 10 ಎಕರೆ ದ್ರಾಕ್ಷಿ ಇದೆ. ಸುಮಾರು ಒಂದು 10 ದಿನಗಳಿಂದ ವಾತಾವರಣದಲ್ಲಿ ಆಗಿರುವಂತಹ ಬದಲಾವಣೆಗೆ ಬರೀ ನಾವು ಒಬ್ಬರೇ ಅಲ್ಲ, ಈ ಚಿಕ್ರು ಗ್ರಾಮದಲ್ಲಿರುವಂತಹ ಅನೇಕ ದ್ರಾಕ್ಷಿ ತೋಟಗಳು, ಮತ್ತು ಅಷ್ಟೇ ಅಲ್ಲದೇನಪ್ಪ ಅಂತಂದ್ರೆ ಈ ತಾಲೂಕಿನಲ್ಲಿ ಹರ್ನಾಳ ಆಗಿರ್ಬೋದು, ಕಡಲೆವಾಡ ಆಗಿರ್ಬೋದು, ಚಿಕ್ರೂಗಿ ಆಗಿರ್ಬೋದು, ತಾಂಬ ಆಗಿರ್ಬೋದು, ಬಹಳಷ್ಟು ರೈತರು ಏನಪ್ಪ ಅಂತಂದ್ರೆ ಸಂಕಷ್ಟದಲ್ಲಿ ಸಿಕ್ಕಿದ್ದಾರೆ. ಈ ಮಳೆ ಮತ್ತು ಮೋಡ ಕವಿದ ವಾತಾವರಣ, ಮಂಜು, ಇವೆಲ್ಲದರಿಂದಾಗಿ ಏನಪ್ಪ ಅಂತಂದ್ರೆ ದ್ರಾಕ್ಷಿ ಗೊನೆ ಕೊಳಿತಾ ಇದೆ. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಕಾಳು ಉದುರ್ಲಿಕ್ಕತ್ತಿದೆ, ದಾವಣಿ ಬರ್ತಾ ಇದೆ, ಕಡಪ ಬರ್ತಾ ಇದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರೈತರು ಏನಪ್ಪ ಅಂತಂದ್ರೆ ತಂದಂತ ಫಸಲು ಬೆಳೆ ಏನಪ್ಪ ಅಂತಂದ್ರೆ ಈಗ ನೀರ್ ಪಾಲಾಗಿ ಹೋಗುವಂತ ಸಮಯವನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಇದು ನಮ್ಮ ಕಡೆಯಿಂದ ಏನು ಮಾಡ್ಲಿಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ ಇಲ್ಲ. ದಿನನಿತ್ಯ ಎಣ್ಣೆ ಹೊಡಿತಾ ಇದ್ದೀವಿ, ಆದರೂ ಕೂಡ ರಾತ್ರಿ ವೇಳೆಯಲ್ಲಿನೋ ಬೆಳಗ್ಗೆನೋ ಮಳೆ ಬಂದೇನಪ್ಪ ಅಂತಂದ್ರೆ ಸಾಕಷ್ಟು ಏನಪ್ಪ ಅಂತಂದ್ರೆ ರೈತರಿಗೆ ತೊಂದರೆ ಆಗ್ತಾ ಇದೆ. ಹೀಗಾಗಿ ಸಾಕಷ್ಟು ಹಣ ವ್ಯಯ ಮಾಡಿ ತಂದಂತ ಬೆಳೆ ಈ ವರ್ಷದಲ್ಲಿ ರೈತರಿಗೆ ಕೈ ಹತ್ತದೇ ಇಲ್ಲೋ ಅಂತ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ. ಹೀಗಾಗಿ ಇದು ಬಹಳಷ್ಟು ಸಮಸ್ಯೆಯನ್ನು ಉಂಟು ಮಾಡಿದೆ ಅಂತ ಹೇಳಿ ನನ್ನ ಮನಸ್ಸಿಗೆ ಏನು ತಮಗೆ ಹೇಳಬಲ್ಲೆ. ಅಷ್ಟೇ ಅಲ್ಲದೆ ಒಂದ್ ವೇಳೆ ಏನಾದರೂ ಇದು ವಾರ್ಷಿಕ ಬೆಳೆ ಆಗಿರೋದ್ರಿಂದ ಈ ಪೂರ್ಣ ಬೆಳೆ ಏನಾದರೂ ವಿಫಲ ಆಯಿತು ಅಂತಂದ್ರೆ ರೈತರು ಬಹಳಷ್ಟು ಸಂಕಷ್ಟಕ್ಕೆ ಸಿಲುಕುವಂತ ಸಂದರ್ಭಗಳು ಏನಪ್ಪ ಅಂತಂದ್ರೆ ಕಂಡು ಬರ್ತಾ ಇದೆ. ಹೀಗಾಗಿ ತಾವು ಆಕಾಶವಾಣಿಯಿಂದ ಈ ಜನಗಳ ಅಂದ್ರೆ ದ್ರಾಕ್ಷಿ ಬೆಳೆಗಾರರ ಕೂಗು ಸರ್ಕಾರಕ್ಕೆ ಮುಟ್ಟಬೇಕು ಅಂತನ್ನುವಂಥದ್ದು ನಮ್ಮ ಆಶಯ ಸರ್. ಸರ್, ನಾನು ಬಂತನಾಳ ಗ್ರಾಮದ ಇಂಡಿ ತಾಲೂಕಿನ ಬಿಜಾಪುರ ಜಿಲ್ಲೆಯ ಶರಣಪ್ಪ ಶಂಕರಪ್ಪ ಜಾಲಬದಿ ಅಂತಕ್ಕಂಥ ದ್ರಾಕ್ಷಿ ಬೆಳೆಗಾರ, ಒಬ್ಬ ದೊಡ್ಡ ರೈತ. ಹೋದ ವರ್ಷ ನಮ್ಮದು 10 ಎಕರೆ ದ್ರಾಕ್ಷಿ ಇತ್ತು. ಅವಾಗ ಒಂದು ಸಂಪೂರ್ಣ ಒಂದು ಇಳುವರಿ ಏನಾದ್ರು ಸರಿಯಾಗಿ ತೊಗೊಂಡ್ವಿ, ನಿರೀಕ್ಷೆಗೆ ತಕ್ಕಂಥ ಲಾಭ ಬರಲಿಲ್ಲ. ಆ ಸಂದರ್ಭದೊಳಗೆ ಈ ಸಲ ಒಂದು 12 ಎಕರೆ ಮತ್ತು 2 ಎಕರೆ ಜಾಸ್ತಿ ದ್ರಾಕ್ಷಿ ಮಾಡಿ ಹೆಚ್ಚಿನ ಇಳುವರಿ ಪಡ್ಕೊಂಡು ಒಂದು ಲಾಭ ಮಾಡಿಕೊಂಡು ಒಂದು ಅನುಕೂಲ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಏನಾದ್ರು ನಾವು 2 ಎಕರೆ ಜಾಸ್ತಿ ಮಾಡಿವಿ. ಈಗಿನ ಸಂದರ್ಭದೊಳಗೆ ಮೋಡ ಕವಿದ ವಾತಾವರಣ, ಇಂಥ ಮಳೆ, ಇದರಿಂದ ನಮ್ಮ ದ್ರಾಕ್ಷಿ ಬೆಳೆಗೆ ಈ ಕಡಪ ದಾವಣಿ ಮತ್ತು ಕೊಳೆ ರೋಗ ಇಂಥ ಒಂದು ಅನಾಹುತಗಳು ಕಾಣೋದ್ರಿಂದ ಏನದ ರೈತಗೆ ಬಲು ನಷ್ಟ ಆಗ್ತಕ್ಕಂಥ ಒಂದು ಸಂದರ್ಭ ಅದ. ಅದಕ್ಕೆ ಸರ್ಕಾರ ಇದಕ್ಕೆ ಏನ್ರಿ ಗಮನ ಕೊಟ್ಟು ಒಂದು ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ಇಂಥ ಮೋಡ ಕವಿದ ವಾತಾವರಣ ಮತ್ತು ಮಳೆ ಇರುವುದರಿಂದ ಏನದ ಇಲ್ಲಿ ದ್ರಾಕ್ಷಿ ಹೂ ಉದುರುದು ಮತ್ತೇನದ ಈ ಕಾಳುಗಳು ಉದುರುದು ಒಂದು ನಷ್ಟ ಆಗ್ತಕ್ಕಂಥ ಚಾನ್ಸ್ ಕಾಣಿಸ್ಲಿಕ್ಕದ. ಅದರಿಂದ ರೈತರಿಗೆ ದೊಡ್ಡ ಅನಾಹುತ ಆಗ್ತದೆ ಅಂತಕ್ಕಂಥ ಒಂದು ಭಯ ಆಗ್ಯದ. ಅದಕ್ಕೆ ಸರ್ಕಾರ ಇದಕ್ಕೆ ಒಂದು ಯಾವುದೇ ಒಂದು ಅನುಕೂಲತೆ ಮಾಡಿಕೊಡ್ಬೇಕಂತ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತೀವಿ ಸರ್. ನನ್ನ ಹೆಸರು ಮಲ್ಲಿಕಾರ್ಜುನ ಗೌಡ್ ಬರಾದಾರ, ಸಾಕಿನ ಕಡ್ಲೆವಾಡ. ನಮ್ಮದು ಒಂದು ಸುಮಾರು 5-6 ಎಕರೆ ದ್ರಾಕ್ಷಿ ಜಮೀನ್ ಐತಿ, ಬೆಳೆ ಐತಿ. ಅದು ಈ ಮೋಡ ಮತ್ತು ಮಳೆ ಬರುವುದರಿಂದ ಕಂಡಪಟ್ಟು ಲಾಸ್ ಆಗೈತಿ. ಕೊಳತು ತಳಗ್ ಬೀಳಕತ್ತವ. ಇದರಿಂದ ಸರ್ಕಾರ ಒಂದು ಸ್ವಲ್ಪ ನಮಗೂ ಸಹಾಯ ಮಾಡಿದ್ರೆ ಇದ್ರೊಳಗೆ ಬದುಕ್ತೀವಿ. ಸಿಕ್ಕಾಪಟ್ಟಿ ಸಾಲ ಗಿಲ ಮಾಡಿ ಅದ್ರ ಮೇಲೆಲ್ಲ ಎಣ್ಣೆ ಮತ್ತು ಇದು ಎಲ್ಲ ಇದು ಮಾಡಿದ್ದೀವಿ. ಅದಕ್ಕೆ ಲಾಸ್ ಭಾಳ ಆಗೈತಿ. ಇದರಿಂದ ಸರ್ಕಾರ ಒಂದು ಸ್ವಲ್ಪ ಸಹಾಯ ಮಾಡ್ತು ಅಂದ್ರೆ ನಾವು ಹೇಳ್ತೀವಿ, ಇಲ್ಲಾಂದ್ರೆ ಹೇಳೋ ಸಾಧ್ಯತೆ ಇಲ್ಲ. ನಾನು ಅಪ್ಪು ಹರ್ನಾಳ, ದೇವರಹೆಪ್ಪಿಗೆ ತಾಲೂಕು ಮಾತಾಡ್ಕತೀನಿ. ಈ ವರ್ಷ ದ್ರಾಕ್ಷಿ ಬೆಳೆಗಾರರಿಗೆ ಕಂಡಾಪಟ್ಟಿ ಲಾಸ್ ಆಗತ್ತದ. ಯಾಕಂತ ಕೇಳಿದ್ರೆ ಈಗ ಅವು ಎಲ್ಲ ಹೂ ಬಿಟ್ಟಾವ, ಹೂ ಬಿಡೋದ್ರ ಜೊತೆಗೆ ಗೊನಿ ಒಳಗೆ ನೀರು ಬಿಟ್ಟು ಅದು ಗೊನಿ ಹೂವ ಕೊಂಡಿ ಬೀಳಕತ್ತದ. ಇದರಿಂದ ನಮಗೆ ಕಂಡಾಪಟ್ಟಿ ಲಾಸ್ ಆಗದ. ಇದು ಬಿಟ್ಟು ಮತ್ತೆ ಬೇರೆ ಏನಪ್ಪ ಅಂತ ಕೇಳಿದ್ರೆ ಕೊಳೆ ರೋಗ, ದಾವಣಿ, ಕಡಪ ಇಂಥ ನಾನಾ ರೋಗಗಳಿಂದ ನಾವು ದ್ರಾಕ್ಷಿ ರೈತರೇನವೆ ಅದು ಕೇಳಿದ್ರೆ ಭಾಳ ಕಂಗಾಲಾಗಿದ್ದೆವು. ಕಂಗಾಲಾಗೋದ್ರ ಜೊತೆಗೆ ಕಂಡಾಪಟ್ಟಿ ಹಾಳಾಗಿದ್ದೆವು, ಲುಸ್ಕನಾಗಿದ್ದೆವು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದವರು ತಾವು ಏನಾರ ಮಾಡಿ ಬೇರೆ ಬೆಳೆಗಳಿಗೆ ಯಾವ ರೀತಿ ಪರಿಹಾರ ಕೊಡ್ತೀರಿ, ನಮಗೂ ಕೂಡ ಆ ರೀತಿ ಪರಿಹಾರ ಮತ್ತು ಸೌಲಭ್ಯಗಳು ಒದಗಿಸಿ ನಮಗೂ ಕೂಡ ಈ ಕಷ್ಟದಿಂದ ಪಾರು ಮಾಡ್ತಾರಂತ ಹೇಳಿ ಸರ್ಕಾರದಲ್ಲಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಆತ್ಮೀಯರೇ, ಇಂಥ ಒಂದು ಸಮಸ್ಯೆ ಉದ್ಭವ ಆದಾಗ ತಾವು ಏನ್ ಮಾಡ್ತೀರಿ? ತಜ್ಞರ ಕಡೆ ಹೋಗ್ತಾ ಇದ್ದೀರಿ, ಅಧಿಕಾರಿಗಳ ಕಡೆ ಹೋಗ್ತಾ ಇದ್ದೀರಿ, ಅವರು ತಮಗೆ ಪರಿಹಾರಗಳನ್ನ ಸೂಚಿಸ್ತಾರೆ, ಮತ್ತೆ ಏನು ಮಾಡಬೇಕು, ಏನು ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಸಲಹೆ ಸೂಚನೆ ಕೊಡ್ತಾರೆ. ಅಂತ ಒಂದು ಸಲಹೆ ಸೂಚನೆ ಇಲ್ಲಿದೆ. ತಿಡುಗುಂದಿಯ ತೋಟಗಾರಿಕಾ ವಿಸ್ತರಣಾ ಘಟಕದೊಳಗ ತಜ್ಞರಾಗಿರುವಂತಹ ಡಾಕ್ಟರ್ ರಮೇಶ್ ರಾಠೋಡ್ ಅವರು ಇವತ್ತು ದ್ರಾಕ್ಷಿ ಬೆಳೆಗೆ ಏನೇನು ಸಮಸ್ಯೆಗಳಾಗಬಹುದು, ಅದರಿಂದ ನಮ್ಮ ರೈತರು ಯಾವ ತೊಂದರೆಗೆ ಒಳಗಾಗ್ತಾರೆ, ಮತ್ತು ಆ ಸಮಸ್ಯೆಗಳನ್ನ ಯಾವ ರೀತಿ ಪರಿಹಾರ ಮಾಡಿಕೊಳ್ಬೇಕು, ಏನು ಮಾಡಬೇಕು, ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ರಮೇಶ್ ರಾಠೋಡ್ ಅವರು ಕೆಲವು ಸಲಹೆ ಸೂಚನೆ ನೀಡುತ್ತಾ ಇದ್ದಾರೆ. ಅವರು ಹೇಳುವುದನ್ನ ನಾವೀಗ ಕೇಳೋಣ. ರೈತ ಬಾಂಧವರೇ, ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮೇಶ್, ಸಸ್ಯರೋಗಶಾಸ್ತ್ರಜ್ಞರು, ತೋಟಗಾರಿಕೆ ಸಂಶೋಧನ ಮತ್ತು ವಿಸ್ತರಣಾ ಕೇಂದ್ರ, ತಿಡುಗುಂದಿ. ಈಗ ಬಂಗಾಳ ಕೊಲೆಯಲ್ಲಿ ವಾಯುಭಾರ ಕುಸಿತದಿಂದ ಕರ್ನಾಟಕ ಮತ್ತು ಇತರೆ ರಾಜ್ಯಗಳಲ್ಲಿ ಸತತವಾಗಿ 4-5 ದಿನಗಳಿಂದ ಮಳೆಯಾಗುತ್ತಿದೆ. ಅದರಲ್ಲೂ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಮೋಡ ಮುಸುಕಿದ ವಾತಾವರಣ, ಆಗಾಗ ತುಂತುರು ಮಳೆಯಾಗುತ್ತಿದೆ ಮತ್ತು ಉಷ್ಣಾಂಶ 21-30 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಈ ವಾತಾವರಣದಲ್ಲಿ ದ್ರಾಕ್ಷಿ ಬೆಳೆಗೆ ಹಲವು ರೋಗಗಳು ಕಂಡು ಬರುತ್ತವೆ. ಆದ ಕಾರಣ ದ್ರಾಕ್ಷಿ ಬೆಳೆಯುವ ರೈತ ಬಾಂಧವರು ಮುಂಜಾಗ್ರತೆಯಾಗಿ ಪೀಡೆನಾಶಗಳನ್ನು ಸಿಂಪಡಿಸಬೇಕು. ಅಕ್ಟೋಬರ್ ಚಾಟಣಿಯಾಗಿ 25-30 ದಿನಗಳಾದ ತೋಟಗಳಲ್ಲಿ ಡೌನಿ ರೋಗ, ಚಿಬ್ಬು ರೋಗ, ಗೊನೆಕೊಳೆ ರೋಗಗಳು ಕಂಡು ಬರುತ್ತವೆ. ಇವುಗಳ ನಿರ್ವಹಣೆಗಾಗಿ ರೈತ ಬಾಂಧವರು ಎಲೆಯ ಮೇಲೆ ನಿಂತಿರುವ ನೀರಿನ ಹನಿಗಳನ್ನು ಉದುರಿಸಬೇಕು ಅಥವಾ ಏರ್ ಬ್ಲೋವರ್ಗಳ ಸಹಾಯದಿಂದ ನೀರಿನ ಹನಿಗಳನ್ನು ಉದುರಿಸಬೇಕು. ಈ ರೋಗ ನಿರ್ವಹಣೆಗಾಗಿ ಮುಂಜಾಗ್ರತೆಯಾಗಿ ರೈತ ಬಾಂಧವರು ಶಿಲೀಂಧ್ರನಾಶಗಳನ್ನು ಸಿಂಪಡಿಸಬಹುದು. ಅಜಾಕ್ಸಿಸ್ಟ್ರೋಬಿನ್ ಪ್ಲಸ್ ಮ್ಯಾಂಕೋಜಿಪ್ ಇದನ್ನು 1.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಅಜಾಕ್ಸಿಸ್ಟ್ರೋಬಿನ್ ಪ್ಲಸ್ ಟುಬಿಕೋನೋಜಲ್ ಇದನ್ನು 0.75 ml ಪ್ರತಿ ಲೀಟರ್ ನೀರಿಗೆ, ಅಮೆಟೋಕ್ರಡಿನ್ ಪ್ಲಸ್ ಡೈಮಿಥೋಮಾಫ್ ಇದನ್ನು 1 ml ಪ್ರತಿ ಲೀಟರ್ ನೀರಿಗೆ, ಕ್ಯಾಪ್ಟಾ 2.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಪ್ರೊಪಿನೆ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ 3-4 ದಿನಗಳ ಅಂತರದಲ್ಲಿ ಸಿಂಪಡಿಸಬಹುದು. ಅದೇ ರೀತಿಯಾಗಿ GA ಜಿಬ್ಬರ್ಲಿಕ್ ಆಮ್ಲ ಸಿಂಪಡಿಸುವಂಥ ರೈತ ಬಾಂಧವರು GA ದ್ರಾವಣದ ಜೊತೆಯಲ್ಲಿ ಫೊಜಿಟಾಲ್ AL ಶಿಲೀಂಧ್ರನಾಶಕವನ್ನು 3 ಗ್ರಾಂ ಪ್ರತಿ GA ದ್ರಾವಣ ಜೊತೆಯಲ್ಲಿ ಬೆರೆಸಿ ಸಿಂಪಡಿಸಬೇಕು. ಟ್ರೈಕೋಡ್ರಮಾ ಜೈವಿಕ ರೋಗನಾಶಕವನ್ನು ಡ್ರಿಪ್ಗಳ ಮೂಲಕ ಪ್ರತಿ ಎಕರೆಗೆ 1 kg ಅಥವಾ 1 ಲೀಟರ್ ದ್ರಾವಣವನ್ನು ಬಿಡಬೇಕು. ಚಾಟನಿಯಾಗಿ 35-50 ದಿನಗಳಾದ ದ್ರಾಕ್ಷಿ ತೋಟಗಳಲ್ಲಿ ಬೂದಿ ರೋಗ ಕಂಡು ಬರುವ ಸಾಧ್ಯತೆ ಇರುತ್ತದೆ. ಅಂದರೆ ಈ ಹಂತದಲ್ಲಿ 15-16 ಎಲೆಗಳಾದ ಮೇಲೆ ಕಡ್ಡಿಯ ತುದಿಯನ್ನು ಚೂಟಿದರೆ ಎಲೆಗಳು ಗಡಸಾಗಿರುತ್ತವೆ. ಇದರಿಂದ ಡೌನಿ ರೋಗ ಕಡಿಮೆಯಾಗಿ ಕಂಡು ಬರುತ್ತದೆ. ಬೂದಿ ರೋಗ ನಿರ್ವಹಣೆಗೆ ರೈತ ಬಾಂಧವರು ಮುಂಜಾಗ್ರತೆಯಾಗಿ ಶಿಲೀಂಧ್ರನಾಶಗಳನ್ನು ಸಿಂಪಡಿಸಬಹುದು. ಮೆಟ್ರೋಫಿನಾಲ್ ಇದನ್ನು 250 ml ಪ್ರತಿ ಎಕರೆಗೆ, ಫ್ಲುಕ್ಸಾ ಪೈರಾಕ್ಸೈಡ್ ಪ್ಲಸ್ ಪೈರಾಕ್ಲೋಸ್ಟ್ರೋಬಿನ್ ಇದನ್ನು 200 ml ಪ್ರತಿ ಎಕರೆಗೆ, ಟಿಬಿಕೋನೋಜಲ್ ಪ್ಲಸ್ ಟ್ರೈಫ್ಲಾಕ್ಜಿಸ್ಟ್ರೋಬಿನ್ ಇದನ್ನು 0.75 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಡೈಫನ್ ಕೋನೋಜಲ್ ಇದನ್ನು 0.5 ml ಪ್ರತಿ ಲೀಟರ್ ನೀರಿಗೆ, ಸಲ್ಫರ್ ಗಂಧಕ ಇದನ್ನು 2-3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 5-6 ದಿನಗಳ ಅಂತರದಲ್ಲಿ ಸಿಂಪಡಿಸಬಹುದು. ಈ ಹಂತದಲ್ಲಿ ಜಿಬ್ಬರ್ಲಿಕ್ ಆಮ್ಲ ಸಿಂಪಡಿಸುವಂತಹ ರೈತ ಬಾಂಧವರು ಜಿಬ್ಬರ್ಲಿಕ್ ಆಮ್ಲದ ಜೊತೆಯಲ್ಲಿ ಮೈಕ್ಲೋಬುಟನಿಲ್ ಇದನ್ನು 0.5 ಗ್ರಾಂ ಪ್ರತಿ ಲೀಟರ್ ಜಿಬ್ಬರ್ಲಿಕ್ ಆಮ್ಲದ ಜೊತೆಯಲ್ಲಿ ಬೆರೆಸಿ ಸಿಂಪಡಿಸಬಹುದು. ಒಂದು ವೇಳೆ ಈ ಹಂತದಲ್ಲಿ ಡೌನಿ ರೋಗ ಕಂಡು ಬಂದರೆ ಇದರ ನಿರ್ವಹಣೆಗಾಗಿ ಪೊಟ್ಯಾಷಿಯಂ ಸಾಲ್ಟ್ ಆಫ್ ಫಾಸ್ಫರಿಕ್ ಆಸಿಡ್ 96% ಇದನ್ನು 2 ಗ್ರಾಂ, ಮ್ಯಾಂಕೋಜಿಬ್ ಇದನ್ನು 2 ಗ್ರಾಂ ಈ ಎರಡನ್ನು ಮಿಶ್ರಣ ಮಾಡಿ ಸಿಂಪಡಿಸಬೇಕು. ಅಥವಾ ಅಜಾಕ್ಸಿಟ್ರೋಬಿನ್ ಪ್ಲಸ್ ಟುಬಿಕೋನೋಜಲ್ ಇದನ್ನು 0.75 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಅಥವಾ ಪ್ರೊಪಿನೆಪ್ ಇದನ್ನು 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು. ಮಳೆಯಾಗುತ್ತಿದ್ದರೆ ಮಳೆಯಾಗುತ್ತಿರುವ ಪ್ರದೇಶದಲ್ಲಿ ಪೀಡೆ ನಾಶಕದ ಸಿಂಪಡಣೆ ಜೊತೆಯಲ್ಲಿ ಅಂಟನ್ನು ಬೆರೆಸಿ ಸಿಂಪಡಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಸಂಪರ್ಕಿಸಬಹುದು. ನಮಸ್ಕಾರಗಳು. ಆತ್ಮೀಯರೇ, ಡಾಕ್ಟರ್ ರಮೇಶ್ ರಾಠೋಡ್ ಅವರು ಹೇಳಿದ್ದನ್ನ ತಾವು ಕೇಳಿದ್ರಲ್ಲ, ಈ ಸೂಚನೆಗಳು ತಮಗೆಲ್ಲ ಅನುಕೂಲ ಒದಗಿಸಬಹುದು ಅಂತೇಳಿ ನಾವು ಭಾವಿಸ್ತೀವಿ. ಆತ್ಮೀಯರೇ, ಈಗಿನ ಜಮಾನ ಏನದ, ಇದು ಮಾಹಿತಿ ತಂತ್ರಜ್ಞಾನ ಯುಗ ಅಂತೇಳಿ ನಾವು ಕರೀತಾ ಇದ್ದೀವಿ. ಮಾಹಿತಿಯ ಒಂದು ಮಹಾಪೂರ್ಣೆ ಇಲ್ಲದ, ಆದರೆ ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಅಂತಂದ್ರೆ ಯಾವ ಮಾಹಿತಿ ನಮಗೆ ಬೇಕು ಅದನ್ನು ತಗೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ನಾವು ಬೆಳೆಸ್ಕೋಬೇಕಾಗ್ತದೆ. ನಮ್ಮ ಉದ್ದೇಶ ನಮಗೆ ಕ್ಲಿಯರ್ ಇರಬೇಕಾಗ್ತದೆ, ನಮ್ಮ ಗುರಿ ನಮಗೆ ಕ್ಲಿಯರ್ ಇರಬೇಕಾಗ್ತದೆ. ನಮಗೆ ಬೇಕಾದಂತಹ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಸಾಧನಗಳು ಇವತ್ತು ನಮ್ಮ ಜೊತೆಗಿದ್ದಾವೆ. ನಾವು ತಮಗೆ ಮೇಲೆ ಹೇಳ್ತಾ ಇರ್ತೀವಿ, ನಮ್ಮ ನ್ಯೂಸ್ ಆನ್ ಏರ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳ್ರಿ. ಅದರಿಂದ ನಿಮಗೆ ಯಾವ ಸಮಯದೊಳಗೆ ನಿಮಗೆ ಬೇಕು, ಯಾವ ಸ್ಟೇಷನ್ ಬೇಕು ಅದನ್ನು ಕೇಳಬಹುದು, ಮತ್ತು ನೇರವಾಗಿ ತಾವು ಮಾಹಿತಿಯನ್ನು ಪಡ್ಕೊಳ್ಬಹುದು ಅಂಥೇಳಿ. ಇದು ಆಕಾಶವಾಣಿ ಕೇಂದ್ರಗಳಾಗಿರ್ಬೋದು, ದೂರದರ್ಶನ ಕೇಂದ್ರಗಳಾಗಿರ್ಬೋದು, ಅಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಕಾರ್ಯಕ್ರಮಗಳನ್ನು ತಾವು ಕೇಳಬಹುದು. ಇದು ಒಂದು ವ್ಯವಸ್ಥೆ, ಒಂದು ದೊಡ್ಡ ಆಪ್ತವಾದಂತಹ ಒಂದು ವ್ಯವಸ್ಥೆ ನಿಮ್ಮ ಸಲುವಾಗಿ ಇರುವಂಥದ್ದು. ಇನ್ನು ಈಗಿನ ಜಮಾನದೊಳಗೆ ಸಾಕಷ್ಟು ಮಾಧ್ಯಮಗಳು ಇವತ್ತು ತಮಗೆ ತೆರೆಕೊಂಡಿದ್ದಾವೆ. ಅಂತರ್ಜಾಲವನ್ನು ಜಾಲಾಡಿದ್ರೆ ಸಾಕಷ್ಟು ಚಾನಲ್ಗಳು ಇವತ್ತು ತಮಗೆ ಸಿಗ್ತಾ ಇದ್ದಾವೆ. ಆ ಚಾನಲ್ಗಳ ಮೂಲಕ ತಮಗೆ ಏನು ಬೇಕು ಮಾಹಿತಿ ಅದು ನಿಮಗೆ ಸಿಗ್ತಾ ಇದೆ. ಹೀಗಾಗಿ ನೀವು ಇಲ್ಲಿ ಅಂತರ್ಜಾಲವನ್ನು ಯಾವ ರೀತಿ ನಾವು ಪ್ರವೇಶ ಮಾಡಬೇಕು, ಆ ಅಂತರ್ಜಾಲದೊಳಗಿರುವಂತಹ ಮಾಹಿತಿಯನ್ನು ಯಾವ ರೀತಿ ಪಡ್ಕೊಳ್ಬೇಕು ಅನ್ನುವಂಥ ಒಂದು ಸಾಕ್ಷರತೆಯನ್ನು ನೀವು ಪಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಯಾವುದು ಕಷ್ಟ ಆಗಂಗಿಲ್ಲ. ನಿಮ್ಮ ಮೊಬೈಲ್ ಏನದಲ್ಲ, ಮೊಬೈಲ್ ಒಂದೇ ಸಾಕು ಎಲ್ಲ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ. ನಿಮಗೆ ಯಾವುದೇ ಮಾಹಿತಿ ಇವತ್ತಿರಬಹುದು, ಆ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ನಿಮ್ಮ ಮೊಬೈಲು ನಿಮಗೆ ಬಹಳ ಸಹಾಯ ಮಾಡ್ತದೆ. ಆದ್ರೆ ಅನೇಕರು ತಾವು ಹೇಳ್ತಾ ಇರ್ತೀರಿ, ಮೊಬೈಲ್ ನಮಗೆ ನೋಡಕ್ ಬರುವುದಿಲ್ಲರಿ, ಮತ್ತು ಅದನ್ನು ಉಪಯೋಗ ಮಾಡ್ಕೊಳ್ಳೋಕೆ ಬರಂಗಿಲ್ಲ, ನಮಗೆ ತಿಳಿದಿಲ್ಲ ಅನ್ನುವಂಥ ಮಾತನ್ನು ತಾವು ಹೇಳ್ತಾ ಇರ್ತೀರಿ. ಆದ್ರೆ ಈಗಿನ ಜಮಾನ ಹೆಂಗದಪ್ಪ ಅಂತಂದ್ರೆ ನಾವು ಮೊಬೈಲ್ ಇರಲಾರ್ದೆ ನಮ್ಮ ಸಾಮಾನ್ಯವಾದಂತಹ ಬದುಕನ್ನು ನಡೆಸಕ್ಕೆ ಸಹಿತ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಘಟ್ಟವನ್ನು ನಾವು ತಲುಪಿಬಿಟ್ಟಿವಿ. ವಿಶೇಷವಾಗಿ ಮಕ್ಕಳು ಮತ್ತು ಯುವಜನರಂತೂ ಈ ಮೊಬೈಲ್ ಬಿಟ್ಟು ಇರಕ್ ಸಾಧ್ಯನೇ ಇಲ್ಲ ಅನ್ನುವಂತ ಒಂದು ನಿರ್ಧಾರವನ್ನ ಈಗಾಗಲೇ ತಗೊಂಡ್ಬಿಟ್ಟಾರ ಅವರು. ಇಂಥ ಒಂದು ಪರಿಸ್ಥಿತಿ ಒಳಗ ಮತ್ತೆ ಸರ್ಕಾರದ ಏನು ನೀತಿ ನಿಯಮಗಳೇನದಾವ ಅವೆಲ್ಲ ಈಗೆಲ್ಲ ಡಿಜಿಟಲ್ ಆಗುವಂತಹ ಒಂದು ಸಂದರ್ಭದೊಳಗದಾವ. ಸಾಕಷ್ಟು ಈಗ ಮಾಹಿತಿ ಡಿಜಿಟಲ್ ಆಗ್ತಾ ಇದೆ, ಮತ್ತು ವ್ಯವಹಾರಗಳು ಕೂಡ ಡಿಜಿಟಲ್ ಆಗ್ತಾ ಇದ್ದಾವೆ. ನಿಮ್ಮ ಹಣಕಾಸಿನ ವ್ಯವಹಾರ ಕೂಡ ಎಲ್ಲ ಡಿಜಿಟಲ್ ಆಗ್ತಾ ಇದೆ. ನಿಮ್ಮ ಖಾತೆಗಳಿಗೆ ನೇರವಾಗಿ ಹಣದ ವರ್ಗಾವಣೆ ಆಗ್ತಾ ಇದೆ. ನಿಮ್ಮಲ್ಲಿ ಅನೇಕರು ತಾವು ಕೂಡ ಹಣದ ವರ್ಗಾವಣೆಯನ್ನ ನೇರವಾಗಿ ಆಪ್ಗಳ ಮುಖಾಂತರ ಮಾಡ್ತಾ ಇರಬಹುದು, ಮತ್ತೆ ಆನ್ಲೈನ್ನಲ್ಲೇ ತಾವು ಮಾಡ್ತಾ ಇರಬಹುದು. ಎಲ್ಲೇ ಯಾವುದೇ ಶಾಪಿಗೆ ಹೋಗ್ರಿ, ಯಾವುದೇ ಒಂದು ವ್ಯಾಪಾರಿ ಮಳಿಗೆಗೆ ಹೋಗ್ರಿ, ಅಲ್ಲಿ QR ಕೋಡ್ ಮೂಲಕ ನೀವು ನಿಮ್ಮ ಮೊಬೈಲ್ ಅನ್ನು ಉಪಯೋಗ ಮಾಡಿಕೊಂಡು ದುಡ್ಡನ್ನ ಕೊಡುವಂತಹ ಒಂದು ಪರಿಪಾಠ ಇವತ್ತಿನ ದಿವಸ ರೂಢಿ ಬೆಳೆದು ಬಿಟ್ಟದ. ಅದು ಬಹಳ ಸಹಜ ಅನ್ನುವಂತಹ ಒಂದು ಲೆವೆಲ್ಗೆ ಹೋಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. ಹಿಂಗಿರುವಾಗ ಇಂಥ ಒಂದು ಸಂದರ್ಭದೊಳಗ ಮುಂದಿನ ದಿನಗಳು ಯಾವತ್ತು ಈ ಪೇಪರ್ಲೆಸ್ ಕಾಗದ ಇರಲಾರದೆ ನಡೆಯುವಂತಹ ಒಂದು ಎಲ್ಲ ವ್ಯವಹಾರಗಳು ಆಗ್ತಾವ. ಆದ್ರಿಂದ ನಾವು ಇನ್ಮೇಲೆ ಮೊಬೈಲ್ ಮೇಲೆ ಅವಲಂಬನೆ ಆಗಬೇಕು. ಇಂಥ ಒಂದು ಚಿತ್ರ ನಮ್ಮ ಮುಂದೆ ಅದ. ಅದಕ್ಕಾಗಿ ನಾವು ಮೊಬೈಲ್ ಅನ್ನ ಮತ್ತು ಅದನ್ನ ಯಾವ ರೀತಿ ಬಳಸೋದು ಅನ್ನೋದ್ರ ಬಗ್ಗೆ ನಾವು ಕಲಿಯಲೇಬೇಕಾಗಿದೆ. ಕಲಿಯುವಂಥದ್ದೇನು ಬಹಳ ಕಷ್ಟದ ಕೆಲಸ ಅಲ್ಲ, ಮನಸ್ಸು ಮಾಡಿದರೆ ನಾವು ಎಲ್ಲ ಮಾಡಿಕೊಳ್ಬಹುದು. ಮತ್ತು ನಾವು ಕಲಿತ ಮೇಲೆ ಅದನ್ನ ನಾವು ಯಾವುದಕ್ಕೂ ಉಪಯೋಗ ಮಾಡಿಕೊಳ್ಬೇಕು ಅದಕ್ಕೆ ಮಾತ್ರ ನಾವು ಉಪಯೋಗ ಮಾಡಿಕೊಂಡ್ರೆ ನಮಗೆ ನಮ್ಮ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಸಾಧ್ಯದ, ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯದ, ಮತ್ತು ಅದರಿಂದ ನಾವು ನಮ್ಮ ಅಂತಿಮವಾದಂತಹ ಒಂದು ಗುರಿಯನ್ನ ತಲುಪುವುದಕ್ಕೂ ಕೂಡ ಸಾಧ್ಯ ಅದ ಅಂಥೇಳಿ ನಮಗ ಅನಿಸ್ತದ. ಆದ್ರಿಂದ ಈ ವಿಷಯಗಳ ಕಡೆ ತಾವು ಗಮನ ಕೊಡಬೇಕು. ಇವತ್ತು ನಿಮಗ ಕೃಷಿ ಕ್ಷೇತ್ರದ ಅನೇಕ ಮಾಹಿತಿ ಬೇಕಾಗ್ತಾವ. ಅಂಥ ಒಂದು ಸಂದರ್ಭದೊಳಗ ನಾವು ನಮ್ಮ ಮೊಬೈಲ್ನಲ್ಲಿ ಅದನ್ನ ಏನು ಬೇಕು ಅನ್ನುವಂಥದ್ದನ್ನ ಟೈಪ್ ಮಾಡಿ ಅದನ್ನ ಪಡ್ಕೊಳ್ಳುವಂತಹ ಒಂದು ಸರಳ ಹಾದಿ ಇವತ್ತ ನಮ್ಮ ಮುಂದದ. ಅದಕ್ಕೆ ಇದು ಒಂದು ವರ ಅಂತಾನೆ ಹೇಳ್ಬಹುದು, ಅಂದ್ರೆ ಸರಿಯಾಗಿ ಉಪಯೋಗ ಮಾಡ್ಕೊಂಡ್ರೆ ಇದು ಒಂದು ವರ ಆಗ್ತದ. ಕೆಲವೊಮ್ಮೆ ಏನಾಗ್ತದ, ತಮ್ಮಲ್ಲಿ ತಜ್ಞರ ಮೊಬೈಲ್ ನಂಬರ್ಗಳಿರ್ತಾವ, ಆಫೀಸ್ ನಂಬರ್ಗಳಿರ್ತಾವ, ನಿಮಗೆ ಬೇಕಾದಂತಹ ಒಂದು ಸಂದರ್ಭದೊಳಗ ಅವರು ನಿಮಗ ಸಿಗ್ಲಿಕ್ಕಿಲ್ಲ, ಆ ಮಾಹಿತಿ ನಿಮಗ ಸಿಗ್ಲಿಕ್ಕಿಲ್ಲ. ಹಿಂಗಾದಾಗ ಏನಾಗ್ತದಪ್ಪ ಅಂತಂದ್ರ ನಿಮಗ ತೊಂದರೆ ಆಗ್ತದ, ನಿಮ್ಮ ಕೆಲಸ ಇನ್ನೇನು ಮುಂದುವರಿಯುವುದಿಲ್ಲ ಅನ್ನುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದ. ಅಂಥ ಒಂದು ಸಂದರ್ಭದೊಳಗ ನೀವು ಸ್ವಾವಲಂಬಿ ಆಗಿದ್ರಿ ಅಂತಂದ್ರ ಆ ಮಾಹಿತಿ ಯಾವ್ದು ಬೇಕು ನಿಮಗೆ ಅನ್ನುವಂಥ ಒಂದು ವಿಚಾರ ನಿಮಗೆ ತಿಳಿದಿತ್ತು ಅಂತಂದ್ರ ಅದನ್ನು ನಾವು ಹೆಂಗೆ ಪಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ತಮಗೆ ಸೂಕ್ತವಾಗಿ ಗೊತ್ತಾಗಿತ್ತು ಅಂತಂದ್ರ ನೇರವಾಗಿ ತಾವು ಮೊಬೈಲ್ ಮೂಲಕ ಅದನ್ನು ಪಡ್ಕೊಳ್ಬಹುದು. ಈಗಿನ ದಿವಸಂತೂ ಈ ಇಂಟರ್ನೆಟ್ಟು ಡೇಟಾ ಇವಕ್ಕೆಲ್ಲ ಏನು ಬಹಳ ಕಡಿಮೆ ಖರ್ಚಾಗ್ತದ, ಒಳ್ಳೆ ಪ್ಲಾನ್ಗಳದಾವ. ಅಂಥ ಒಂದು ಸರಳ ಪ್ಲಾನ್ಗಳು ಮತ್ತು ಸೋಯಿ ಪ್ಲಾನ್ಗಳದಾವ, ಅವುಗಳನ್ನು ಬಳಸೋದೇನು ಭಾಳ ತೊಂದರೆ ಇಲ್ಲ ಅಂಥೇಳಿ ಅನಿಸ್ತದ. ಆದ್ದರಿಂದ ಈ ವಿಷಯಗಳ ಕಡೆಗೆ ತಾವು ಗಮನ ಕೊಡಬೇಕು. ನಾವು ಇವತ್ತಿನ ದಿವಸ ಯಾಕೆ ಈ ಡಿಜಿಟಲ್ ಕ್ರಾಂತಿ ಕಡೆ ನಾವು ಹೋಗಬೇಕಾಗಿದೆ, ನಮ್ಮ ಮನಸ್ಸನ್ನು ಆ ಕಡೆ ಯಾಕೆ ಎಳ್ಕೊಂಡು ಹೋಗಬೇಕಾಗಿದೆ, ನಮ್ಮ ಎಲ್ಲ ಆಕ್ಟಿವಿಟಿಗಳನ್ನು ಚಟುವಟಿಕೆಗಳನ್ನು ನಾವು ಯಾಕೆ ಆ ದಿಕ್ಕಿನೊಳಗೆ ನಾವು ತಗೊಂಡು ಹೋಗಬೇಕು ಅನ್ನುವಂಥದ್ದನ್ನ ಸ್ವಲ್ಪ ವಿಚಾರ ಮಾಡ್ರಿ. ಈಗ ಕಾಗದವನ್ನು ನಾವು ಏನಾದರೂ ಬಳಸಿದೀವಿ ಅಂತಂದ್ರೆ ಇಲ್ಲಿ ತನಕ ಅಂತೂ ಬಳಸಿವಿ, ಬಹಳಷ್ಟು ಕಾಗದವನ್ನು ಬಳಸಿದ್ದೀವಿ. ಒಂದು ಟನ್ ಕಾಗದ ತಯಾರಾಗಬೇಕು ಅಂತಂದ್ರೆ 17 ಗಿಡಗಳನ್ನು ನಾವು ಕಡಿಬೇಕಾಗ್ತದೆ. ಲೆಕ್ಕ ಹಾಕ್ರಿ, 17 ಗಿಡದ ಪಲ್ಪ್ ಅದರ ತಿರುಳೇನಿರ್ತದ, ಆ ತಿರುಳಿನಿಂದ ನಮಗೆ ಕಾಗದ ಸಿಗ್ತದೆ. ಅದರಿಂದಾಗಿ ಪರಿಸರ ನಾಶ ಆಗುವುದು ಗ್ಯಾರಂಟಿ. ಅದಕ್ಕೆ ನಾವು ಈ ಡಿಜಿಟಲ್ ಕ್ರಾಂತಿ ಪೇಪರ್ಲೆಸ್ ಕೆಲಸಗಳಿಗಾಗಿ ಚಟುವಟಿಕೆಗಳಿಗಾಗಿ ನಾವು ಮೊರೆ ಹೋಗಬೇಕಾಗಿದೆ. ಈ ವಿಚಾರವನ್ನು ತಾವು ಗಮನಿಸಬೇಕು. ಅದಕ್ಕೆ ಇದು ಒಂದು ನಮ್ಮದು ಒಂದು ಅಳಿಲು ಸೇವೆ, ಪರಿಸರವನ್ನು ಉಳಿಸುವಂತಹ ಒಂದು ನಿಟ್ಟಿನೊಳಗೆ ಒಂದು ಅಳಿಲು ಸೇವೆ ಅಂತೇಳಿ ತಿಳ್ಕೊಬೇಕು. ಅದರ ಜೊತೆಗೇನೆ ಇದರಿಂದ ನಮಗೂ ಕೂಡ ಸಾಕಷ್ಟು ಸಹಾಯ ಆಗ್ತದೆ ಅನ್ನುವಂಥ ಮಾತು ಕೂಡ ಇಲ್ಲಿ ಇದ್ದೇ ಅದ. ಆದ್ಮೇಲೆ ಅನೇಕರು ತಾವು ನಮಗೆ ಕೇಳ್ತಾ ಇರ್ತೀರಿ ಈ ಮಳೆಯನ್ನ ಯಾವ ರೀತಿ ಅಳೆಯುವುದು ಅಂತೇಳಿ. ಹವಾಮಾನ ಇಲಾಖೆಯವರು ನಮಗೆ ಮಾಹಿತಿ ಕೊಡುವಂತಹ ಒಂದು ಸಂದರ್ಭದೊಳಗ ಮಳೆಯ ಪ್ರಮಾಣವನ್ನ ಮಿಲಿಮೀಟರ್ಗಳಲ್ಲಿ ಹೇಳುವಂಥದ್ದು, ಸೆಂಟಿಮೀಟರ್ಗಳಲ್ಲಿ ಹೇಳುವಂಥದ್ದು, ಆಮೇಲೆ ಇಂಚುಗಳಲ್ಲಿ ಹೇಳುವಂಥದ್ದು ತಮಗ ಗೊತ್ತೇ ಇದೆ. ಸಾಮಾನ್ಯವಾಗಿ ಈ ಮಿಲಿಮೀಟರ್ಗಳಲ್ಲಿ ನಾವು ಮಳೆಯ ಪ್ರಮಾಣವನ್ನ ತಮಗ ಹೇಳ್ತಾ ಇದ್ದೀವಿ. ಹವಾಮಾನ ಇಲಾಖೆಯವರಂತೂ ಈ ಮಳೆ ನೀರನ್ನ ಅಳೆಯುವುದಕ್ಕೆ ರೇನ್ಗೇಜ್ಗಳನ್ನ ಅಲ್ಲಲ್ಲಿ ಸ್ಥಾಪನೆ ಮಾಡಿರ್ತಾರೆ. ತಾವು ನೋಡಿರ್ಬೋದು ತಹಶೀಲ್ದಾರ್ ಕಚೇರಿ ಒಳಗ ಇಂಥ ರೇನ್ಗೇಜ್ಗಳು ಇರ್ತಾವ, ಆ ಮಳೆ ಮಾಪಕಗಳು ಅಂಥೇಳಿ ನಾವು ಅದನ್ನ ಕರಿತೀವಿ. ಬಯಲು ಪ್ರದೇಶದೊಳಗೆ ಇಂಥ ರೇನ್ಗೇಜ್ಗಳನ್ನ ಸ್ಥಾಪನೆ ಮಾಡಿರ್ತಾರ ಅಂತಂದ್ರ ಸುತ್ತಮುತ್ತಲು ಯಾವುದೇ ಗಿಡಗಂಪಿ ಇರಬಾರ್ದು, ಬಿಲ್ಡಿಂಗ್ ಇರಬಾರ್ದು, ಬಯಲು ಪ್ರದೇಶ ಇರಬೇಕು, ಮತ್ತೆ ಸಾಕಷ್ಟು ಆಕಾಶ ಅಲ್ಲಿ ಇರಬೇಕು ಅನ್ನುವಂಥದ್ದು. ಅಂದ್ರೆ ನೇರವಾಗಿ ಏನು ಮಳೆ ನೀರು ಭೂಮಿಗೆ ಬರ್ತದ ಅದು ಸಂಗ್ರಹ ಆಗುವುದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ. ಆ ರೇನ್ ಗೇಜ್ ಅಂತಂದ್ರೆ ಮಳೆ ಮಾಪಕ ಏನಂತ ದೊಡ್ಡದು ಉಪಕರಣ ಅಲ್ಲ, ಒಂದು ಸಿಲಿಂಡರ್ ಆಕಾರದ ಒಂದು ಬಾಟ್ಲಿ ಇರ್ತದ, ಮ್ಯಾಲೊಂದು ಲಾಳಿಕೆ ಇರ್ತದ, ಆ ಲಾಳಿಕೆ ಪ್ರದೇಶದೊಳಗೆ ನೀರು ಮಳೆ ನೀರು ಅಂದ್ರೆ ಮಳೆ ಹನಿಗಳು ಬೀಳ್ತಾವ, ಅದರ ನಂತರ ಒಳಗೆ ಸಂಗ್ರಹ ಆಗ್ತದ. ಈ ಬಾಟ್ಲಿ ಮೇಲೆ ಇಂಚು ಪಟ್ಟಿ ಇರ್ತದ, ಆ ರೀತಿಯಾದಂತಹ ಒಂದು ಮಾರ್ಕ್ಗಳಿರ್ತಾವ, ಆ ಮಾರ್ಕ್ಗಳಿಂದಾಗಿ ಎಷ್ಟು ಮಳೆ ನೀರು ಸಂಗ್ರಹ ಆಗ್ಯದ ಅನ್ನೋದು ಗೊತ್ತಾಗ್ತದೆ. ನೇರವಾಗಿ ಒಂದು ಇಂಚು ಪಟ್ಟಿ ಅದರ ಮೇಲೆ ಇರ್ತದ ಅಂತ ಹೇಳ್ತೀಳಿರಿ, ಆ ಇಂಚು ಪಟ್ಟಿಯ ಯಾವ ಒಂದು ಗೆರೆಗೆ ನೀರು ಬಂದದ ಅಷ್ಟು ನೀರು ಅಲ್ಲಿ ಸಂಗ್ರಹ ಆಗ್ಯದ ಅಂತ ಹೇಳಿ ತಿಳಿಬೇಕು. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಒಂದು ಅರ್ಧ ಸೆಂಟಿಮೀಟರ್ ಗೆರೆಗೆ ಅದು ಬಂದಿತ್ತು ಅಂತಂದ್ರೆ ಅಲ್ಲಿ 5 ಮಿಲಿಮೀಟರ್ ಮಳೆ ಆಗ್ಯದ ಅನ್ನುವಂಥದ್ದನ್ನ ನಾವು ನೇರವಾಗಿ ಹೇಳಿ ಬಿಡಬಹುದು. ಇದು ಒಂದು ವ್ಯವಸ್ಥೆ ಆಯಿತು. ಇನ್ನು ನಮ್ಮ ರೈತರು ತಮ್ಮ ಹೊಲದೊಳಗೆ ಬಿದ್ದಂಥ ಮಳೆ ನೀರನ್ನು ಯಾವ ರೀತಿ ಅಳಿಯಬಹುದು ಅನ್ನೋದರ ಬಗ್ಗೆ ನಾನು ತಮಗೆ ಹೇಳ್ತೀನಿ. ಬಹಳ ಸರಳದ, ತಾವು ಕೂಡ ಇಂಥ ಒಂದು ಮಳೆ ಮಾಪಕವನ್ನು ಮಾಡಿಕೊಳ್ಬಹುದು. ನಮ್ಮ ಮನೆಯೊಳಗೆ ಏನು ಸಿಗ್ತದೆ, ಪ್ಲಾಸ್ಟಿಕ್ ಬಾಟ್ಲಿ, ಆ ಪ್ಲಾಸ್ಟಿಕ್ ಬಾಟ್ಲಿಯನ್ನೇ ತಗೊಂಡು ನಾವು ಮಳೆ ಮಾಪಕವನ್ನು ತಯಾರು ಮಾಡಬಹುದು. ಮೇಲೆ ಏನು ಮುಚ್ಚಳ ಇರ್ತದೆ, ಆ ಮುಚ್ಚಳದಿಂದ ಸ್ವಲ್ಪ ಕೆಳಗಿನ ತನಕನೂ ಆ ಮೇಲಿನ ಭಾಗವನ್ನು ಕಟ್ ಮಾಡಿಕೊಳ್ಬೇಕು. ಕಟ್ ಮಾಡಿಕೊಂಡು ಆ ಬಾಟ್ಲಿಗೆ ಅದನ್ನೇ ಲಾಳಿಕೆಯಾಗಿ ಉಪಯೋಗ ಮಾಡಿಕೊಳ್ಬೇಕು. ಅದನ್ನೇ ನೀವು ಉಲ್ಟಾ ಇಟ್ಟ್ರಿ ಅಂತಂದ್ರೆ ಬಾಟ್ಲಿ ಒಳಗೆ ಅದು ಲಾಳಿಕೆಯಾಗಿ ಬಿಡುತ್ತೈತಿ. ಆಮೇಲೆ ಒಂದು ಇಂಚು ಪಟ್ಟಿಯನ್ನು ತಗೋಬೇಕು. ಇಂಚು ಪಟ್ಟಿ ತಗೊಂಡು ನೀವು ಬಾಟ್ಲಿಗೆ ಕಟ್ಟಿದ್ರಿ ಅಂತಂದ್ರೆ, ಕೆಳಗಿಂದ ಮೇಲಿನ ತನಕ ಗಟ್ಟಿಯಾಗಿ ಕಟ್ಟಿದ್ರಿ ಅಂತಂದ್ರೆ ಅದರೊಳಗೆ ಎಷ್ಟು ಮಳೆ ನೀರು ಸಂಗ್ರಹ ಆಗ್ತದ ಅನ್ನುವಂಥದ್ದನ್ನು ನಾವು ಅಳಿಬಹುದು. ಇದನ್ನು ನೀವು ಬಯಲು ಪ್ರದೇಶದೊಳಗೆ ಅಂದ್ರೆ ನಿಮ್ಮ ಹೊಲದೊಳಗೆ ಈ ಒಂದು ಬಾಟ್ಲಿಯನ್ನು ಇಟ್ಟ್ರಿ ಅಂತಂದ್ರೆ ಅದರೊಳಗೆ ಏನು ನೀರು ಸಂಗ್ರಹ ಆಗ್ತದ, ಮಳೆ ನೀರು ಸಂಗ್ರಹ ಆಗ್ತದ, ಆ ನೀರು ಎಷ್ಟು ಸಂಗ್ರಹ ಆಗ್ತದ, ಯಾವ ಗೆರೆ ತನಕ ಬಂದದ ಅನ್ನುವಂಥದ್ದನ್ನು ನೀವು ನೋಡಿಕೊಂಡ್ರೆ ಅಲ್ಲಿ ನಿಮಗೆ ನಿಮ್ಮ ಹೊಲದೊಳಗೆ ಎಷ್ಟು ಮಳೆ ಆಗ್ಯದ ಅನ್ನೋದು ಗೊತ್ತಾಗ್ತದೆ. ಇದು ಬಹಳ ಸರಳವಾದಂಥ ಒಂದು ಕೆಲಸ. ಆಸಕ್ತರು ಇದನ್ನು ಮಾಡಬಹುದು, ಮಾಡಿ ಬೇರೆಯವರಿಗೂ ಕೂಡ ತಿಳಿಸಬಹುದು. ವಿಶೇಷವಾಗಿ ಮಕ್ಕಳು ಆನಂದಿಸ್ತಾರೆ. ಇಂಥ ಒಂದು ಪ್ರಯೋಗಗಳನ್ನು ಅವರಿಗೂ ಮಾಡುವುದಕ್ಕೆ ತಿಳಿಸ್ರಿ, ಅವರು ಮಳೆ ಮಾಪಕ ಮಾಡಲಿ. ಇಲ್ಲಿ ನಿಮಗೆ ಅನೇಕ ವಿಷಯಗಳು ಗೊತ್ತಾಗ್ತಾವೆ. ಇಂಥ ಒಂದು ಮಳೆ ಮಾಪಕ ಮಾಡೋದ್ರಿಂದ ನಿಮ್ಮ ಹೊಲದೊಳಗೆ ಎಷ್ಟು ಮಳೆ ನೀರು ಬಿತ್ತು ಅನ್ನೋದನ್ನು ಕೂಡ ನೀವು ಲೆಕ್ಕ ಹಾಕಬಹುದು. ಅಂದ್ರೆ ಒಂದು ಪ್ರದೇಶದೊಳಗೆ ಇಷ್ಟು 5 ಮಿಲಿಮೀಟರ್ ಮಳೆ ಆಗಿತ್ತಪ್ಪ ಅಂತಂದ್ರೆ ನಿಮ್ಮ ಹೊಲ 10 ಎಕರೆ ಅದ ಅಂತ ಹೇಳಿ ತಿಳ್ಕೊಳ್ರಿ. ಆ 10 ಎಕರೆ ಪ್ರದೇಶದೊಳಗೆ ಎಷ್ಟು ನೀರಿನ ಪ್ರಮಾಣ ಸಂಗ್ರಹ ಆಯಿತು ಅನ್ನೋದನ್ನ ಇದರ ಆಧಾರದ ಮೇಲೆ ನಾವು ಲೆಕ್ಕ ಹಾಕಬಹುದು. ಇನ್ನೂ ಅನೇಕ ಗಣಿತಗಳು ಇದರ ಸುತ್ತಮುತ್ತಲ ಅದಾವ. ಇಷ್ಟು ನೀವು ತಿಳ್ಕೊಂಡ್ರೆ ಸಾಕು, ನಮಗೆ ಮಳೆ ನೀರನ್ನ ಅಳೆಯುವುದಕ್ಕೆ ಸಾಧ್ಯ ಅದ, ಅದನ್ನು ನಾವು ಸರಳವಾಗಿ ಅಳಿಯಬಹುದು ಅನ್ನುವಂಥ ಮಾತು. ಆತ್ಮೀಯರೆ, ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂದ್ರೆ ಬುಧವಾರ ನವೆಂಬರ್ 24ರಿಂದ ಬರುವ ಮಂಗಳವಾರ ನವೆಂಬರ್ 30ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಮತ್ತೆ ಮಿಶ್ರ ವಾತಾವರಣವನ್ನು ನಾವು ಈ ವಾರ ನೋಡಬಹುದಾಗಿದೆ. ವಾರದ ಮೊದಲಿನ ಒಂದು ದಿವಸ ಅಂದ್ರೆ ಬುಧವಾರ 24ನೇ ತಾರೀಕು, ಆ ನಂತರ ಸೋಮವಾರ 29ನೇ ತಾರೀಕು, ಅಲ್ಲದೆ ಮಂಗಳವಾರ 30ನೇ ತಾರೀಕು, ಈ ಮೂರು ದಿವಸ ಎಲ್ಲಾ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರುತ್ತದೆ. ಇದನ್ನು ಬಿಟ್ಟರೆ ಗುರುವಾರ 25ನೇ ತಾರೀಕು ರಾಯಚೂರು, ಕೊಪ್ಪಳ, ಬಳ್ಳಾರಿ, ಬಾಗಲಕೋಟೆ ಈ 4 ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಇದರ ಜೊತೆಗೆ ರವಿವಾರ 28ನೇ ತಾರೀಕು 3 ಜಿಲ್ಲೆಗಳಲ್ಲಿ ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ ಈ 3 ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದ. ಇದನ್ನು ಬಿಟ್ಟರೆ ಉಳಿದ ದಿನಗಳಲ್ಲಿ ಉಳಿದ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರ್ತದ ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಅಂದ್ರೆ 25ನೇ ತಾರೀಕು ಕಲಬುರಗಿ, ಬೀದರ್, ವಿಜಯಪುರ, ಯಾದಗಿರಿ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ಗಳಲ್ಲಿ ಒಣ ವಾತಾವರಣ ಇರ್ತದೆ. ಅದರ ಜೊತೆಗೆ ರವಿವಾರ 28ನೇ ತಾರೀಕು ಕಲಬುರಗಿ, ಬೀದರ್, ವಿಜಯಪುರ, ಯಾದಗಿರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ಗಳಲ್ಲಿ ಒಣ ವಾತಾವರಣ ಇರ್ತದೆ. ಆಮೇಲೆ ಶುಕ್ರವಾರ 26 ಮತ್ತು ಶನಿವಾರ 27. ಈ ಎರಡು ದಿವಸ ಎಲ್ಲಾ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದೆ. ಮೋಡಗಳು ಮತ್ತು ಬಿಸಿಲಿನ ಕಣ್ಣು ಮುಚ್ಚಾಲೆಯನ್ನ ನಾವು ನೋಡಬಹುದು. ಇದು ಸ್ಥೂಲವಾಗಿ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗಿದೆ ನಮ್ಮ ಎಲ್ಲಾ ಜಿಲ್ಲೆಗಳಲ್ಲಿ ಅನ್ನೋದಾಯ್ತು. ಇನ್ನ ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 24ನೇ ತಾರೀಕು ಮಳೆಯಾಗುವ ಸಾಧ್ಯತೆಗಳು ಶೇಕಡ 45%, ಗುರುವಾರ 25, ಶುಕ್ರವಾರ 26, ಶನಿವಾರ 27, ರವಿವಾರ 28. ಈ ನಾಲ್ಕು ದಿವಸ ಒಣ ವಾತಾವರಣ ಇರಬಹುದು, ಮಳೆಯ ಸಾಧ್ಯತೆಗಳು ಕೇವಲ ಶೇಕಡ 10%. ಸೋಮವಾರ 29ನೇ ತಾರೀಕು ಶೇಕಡ 50, ಮಂಗಳವಾರ 30ನೇ ತಾರೀಕು ಶೇಕಡ 55% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಬೀದರ್ ಜಿಲ್ಲೆ ಒಳಗ ಬುಧವಾರ 24ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 25%, ಗುರುವಾರದಿಂದ ರವಿವಾರ ತನಕ 25-28ರ ತನಕ ಈ ನಾಲ್ಕು ದಿವಸ ಶೇಕಡ 10 ಒಣ ವಾತಾವರಣ, ಸೋಮವಾರ 29ನೇ ತಾರೀಕು 35, ಮಂಗಳವಾರ 30ನೇ ತಾರೀಕು ಶೇಕಡ 40% ಅನ್ನುವಂತಹ ಸೂಚನೆ ಬೀದರ್ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ರಾಯಚೂರು ಜಿಲ್ಲೆ ಒಳಗ ಬುಧವಾರ 24ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 45, ಗುರುವಾರ 25ನೇ ತಾರೀಕು 40, ಶುಕ್ರವಾರ ಮತ್ತು ಶನಿವಾರ 26-27 ಈ ಎರಡು ದಿವಸ ಶೇಕಡ 10 ಒಣ ವಾತಾವರಣ, ರವಿವಾರ 28ನೇ ತಾರೀಕು ಶೇಕಡ 35, ಸೋಮವಾರ 29ನೇ ತಾರೀಕು 75, ಮಂಗಳವಾರ 30ನೇ ತಾರೀಕು ಶೇಕಡ 60% ಅನ್ನುವಂತಹ ಸೂಚನೆ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 24ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 40, ಗುರುವಾರ 25ರಿಂದ ರವಿವಾರ 28ರ ತನಕ ಮಳೆಯ ಸಾಧ್ಯತೆಗಳು ಶೇಕಡ 10%, ಅಂದ್ರೆ ಸಂಪೂರ್ಣವಾಗಿ ಒಣ ವಾತಾವರಣ ಇರಬಹುದು. ಸೋಮವಾರ 29ನೇ ತಾರೀಕು 50, ಮಂಗಳವಾರ 30ನೇ ತಾರೀಕು ಶೇಕಡ 60% ಅನ್ನುವಂತಹ ಸೂಚನೆ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂಗ ಸಿಗ್ತಾ ಇದೆ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 24ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 50, ಗುರುವಾರ 25ನೇ ತಾರೀಕು 55, ಶುಕ್ರವಾರ 26, ಶನಿವಾರ 27 ಈ ಎರಡು ದಿವಸ ಶೇಕಡ 10, ರವಿವಾರ 28ನೇ ತಾರೀಕು 40, ಸೋಮವಾರ 29ನೇ ತಾರೀಕು 75, ಮಂಗಳವಾರ 30ನೇ ತಾರೀಕು ಶೇಕಡ 70% ಅನ್ನುವಂತಹ ಸೂಚನೆ ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 24ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 50, ಗುರುವಾರ 25ರಿಂದ ರವಿವಾರ 28ರ ತನಕ ನಾಲ್ಕು ದಿವಸ ಶೇಕಡ 10, ಸೋಮವಾರ 29ನೇ ತಾರೀಕು 55, ಮಂಗಳವಾರ 30ನೇ ತಾರೀಕು ಶೇಕಡ 50% ಅನ್ನುವಂತಹ ಸೂಚನೆ ಯಾದಗಿರಿ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 24ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 60, ಗುರುವಾರ 25ನೇ ತಾರೀಕು ಅಲ್ಲದೆ ರವಿವಾರ 28ನೇ ತಾರೀಕು ಶೇಕಡ 65%, ಶುಕ್ರವಾರ 26, ಶನಿವಾರ 27 ಈ ಎರಡು ದಿವಸ ಶೇಕಡ 10, ಸೋಮವಾರ 29ನೇ ತಾರೀಕು 85, ಮಂಗಳವಾರ 30ನೇ ತಾರೀಕು ಶೇಕಡ 80% ಅನ್ನುವಂತಹ ಸೂಚನೆ ಬಳ್ಳಾರಿ ಜಿಲ್ಲೆಗೆ ಇದೆ. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 24ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 40, ಗುರುವಾರ 25ನೇ ತಾರೀಕು 35, ಶುಕ್ರವಾರದಿಂದ ರವಿವಾರ ತನಕ 26-28ರ ತನಕ ಶೇಕಡ 10, ಸೋಮವಾರ 29ನೇ ತಾರೀಕು 55, ಮಂಗಳವಾರ 30ನೇ ತಾರೀಕು ಶೇಕಡ 65% ಅನ್ನುವಂತಹ ಸೂಚನೆ ಬಾಗಲಕೋಟೆ ಜಿಲ್ಲೆಯನ್ನ ಕುರಿತು ಇದೆ. ಇನ್ನ ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 24ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 35, ಗುರುವಾರ 25ರಿಂದ ರವಿವಾರ 28ರ ತನಕ ಶೇಕಡ 10, ಸೋಮವಾರ 29ನೇ ತಾರೀಕು ಶೇಕಡ 35, ಮಂಗಳವಾರ 30ನೇ ತಾರೀಕು ಶೇಕಡ 45% ಅನ್ನುವಂತಹ ಸೂಚನೆ ಸೊಲ್ಲಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಗ ತಜ್ಞರು ನೀಡ್ತಾ ಇದ್ದಾರೆ. ಇನ್ನ ಜಹೀರಾಬಾದ್ ತಾಲೂಕಿನೊಳಗ ಬುಧವಾರ 24ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 25, ಗುರುವಾರ 25ರಿಂದ ರವಿವಾರ 28ರ ತನಕ ಶೇಕಡ 10, ಸೋಮವಾರ 29 ಮತ್ತು ಮಂಗಳವಾರ 30ನೇ ತಾರೀಕು ಶೇಕಡ 40% ಅನ್ನುವಂತಹ ಸೂಚನೆ ಜಹೀರಾಬಾದ್ ತಾಲೂಕಿಗೆ ಸಂಬಂಧಪಟ್ಟಂಗ ತಜ್ಞರು ನೀಡ್ತಾ ಇದ್ದಾರೆ. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ನೋಡಿದ್ವಿ. ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪಾ ಅಂತಂದ್ರೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಬರುವ ವಾರ ಮಿಶ್ರ ವಾತಾವರಣ ಇರಬಹುದಾಗಿದೆ. ವಾರದ ಮೊದಲಿನ ದಿವಸ ಅಂದ್ರೆ ಬುಧವಾರ 24ನೇ ತಾರೀಕು ಅಲ್ಲದೆ ಕೊನೆಯ ಎರಡು ದಿವಸಗಳು ಸೋಮವಾರ 29 ಮತ್ತು ಮಂಗಳವಾರ 30ನೇ ತಾರೀಕು ಈ ಮೂರು ದಿವಸ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದೆ. ಆ ನಂತರ ಗುರುವಾರ 25ನೇ ತಾರೀಕು ನಾಲ್ಕು ಜಿಲ್ಲೆಗಳು, ರವಿವಾರ 28ನೇ ತಾರೀಕು ಮೂರು ಜಿಲ್ಲೆಗಳು, ಅಲ್ಲಲ್ಲಿ ಹಗುರವಾಗಿ ಈ ಜಿಲ್ಲೆಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದೆ. ಒಟ್ಟಿನೊಳಗ ಹೇಳಬೇಕು ಅಂತಂದ್ರ ಈ ವಾರ ಎಲ್ಲಾ ಸನ್ನಿವೇಶಗಳನ್ನ ನಾವು ನೋಡಬಹುದಾಗಿದೆ. ಮೋಡ ಮುಸುಕಿದ ವಾತಾವರಣ, ಬಿಸಿಲು, ಮೋಡಗಳ ಕಣ್ಣಾಮುಚ್ಚಾಲೆ ಇವುಗಳನ್ನೆಲ್ಲ ನಾವು ನೋಡಬಹುದು. ವಿಶೇಷವಾಗಿ ಕೊನೆಯ ಎರಡು ದಿವಸಗಳೇನದಾವ ಅಲ್ಲಿ ಮೋಡ ಮುಸುಕಿದ ವಾತಾವರಣವನ್ನ ನಾವು ನೋಡ್ತಾ ಇದ್ದೀವಿ, ಸೋಮವಾರ ಮತ್ತು ಮಂಗಳವಾರ. ಇದರ ಕಾರಣ ಏನು ಅಂತಂದ್ರ ನಮ್ಮ ಹವಾಮಾನ ತಜ್ಞರು ಹೇಳುವ ಪ್ರಕಾರ, ಅಂದ್ರೆ ಭಾರತೀಯ ಹವಾಮಾನ ಇಲಾಖೆಯವರು ಒಂದು ಅನುಮಾನವನ್ನ ವ್ಯಕ್ತ ಮಾಡಿದ್ದಾರೆ. ಏನದು ಅನುಮಾನ ಅಂತಂದ್ರೆ, ಬಂಗಾಳ ಕೊಲ್ಲಿ ಒಳಗ ನವೆಂಬರ್ 26ನೇ ತಾರೀಕು ಒಂದು ವಾಯುಭಾರ ಕುಸಿತ ಆಗುವಂತಹ ಸಂಭವ ಅದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ವಾಯುಭಾರ ಕುಸಿತ ಮುಂದುವರಿದು ಚಂಡಮಾರುತವಾಗಿ ಪರಿಣಮಿಸುವಂತಹ ಸಾಧ್ಯತೆಗಳು ಅದಾವ ಅನ್ನುವಂತಹ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಅದರ ಪರಿಣಾಮವಾಗಿ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಸ್ವಲ್ಪ ಮಳೆ ಆಗಬಹುದು ಅನ್ನುವಂತಹ ಸೂಚನೆ ಅದ. ಮುಂದುವರಿದು ಹೇಳಬೇಕು ಅಂತಂದ್ರ ಬುಧವಾರ ಗುರುವಾರ ಹಿಂಗ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಇರಬಹುದು ಅಂತ ಹೇಳಿ ತಜ್ಞರು ಸೂಚನೆ ನೀಡ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಈಗ ವಿಚಾರ ಮಾಡುವುದು ಬೇಡ. ಚಂಡಮಾರುತದಿಂದ ನಮಗೇನು ಅಷ್ಟು ದೊಡ್ಡ ಪರಿಣಾಮಗಳು ಆಗಲಿಕ್ಕಿಲ್ಲ ಅಂತ ಹೇಳಿ ನಾವು ಭಾವಿಸೋಣ. ಮತ್ತೆ ಮುಂದಿನ ದಿನಗಳಲ್ಲಿ ಈ ವಾತಾವರಣದೊಳಗ ಏನಾದರೂ ಬದಲಾವಣೆಗಳಾದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಅದಕ್ಕಾಗಿ ಮುಂಜಾನೆ 6:50ಕ್ಕೆ ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ ಕೃಷಿ ರಂಗದೊಳಗ 6:50ಕ್ಕೆ ತಾವು ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕೆ ಮರಿಬಾರದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ